ಆವಾಗ ಇದ್ಕೊಂಡು ಪರಿಚಯ ಖರೀದಿ ಮಾಡಿ ರೈತ ಬಿತ್ತಬಹುದು. ಸೊ ಸಾಮಾನ್ಯ ನಮಗೆ ಪ್ರಮಾಣಿತ ಬೆಳೆ ಸಿಗ್ತಾ ಇದೆ ಇಲ್ಲ ಅನ್ನಂಗಿಲ್ಲ. ಇವತ್ತಿನ ನಾವು ಹೆಚ್ಚಿಗೆ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಆದರೂ ಸಹಿತ ಕೆಲವರು ಏನು ಮಾಡ್ತಾರೆ, ಕೆಲವು ತಳಿಗಳ ಗುಣನಿರ್ಮಾಣ ನೋಡಿಕೊಂಡು ಆಯಾ ಅವರ ಕಂಪನಿ ನೋಡಿಕೊಂಡು ಇವ ಬೀಜ ತಗೋತಾರೆ. ತಗೋದೇನು ಇಲ್ಲ ಅನ್ನಂಗಿಲ್ಲ, ಸರಿ ಇದೆ ಇಲ್ಲ ಅನ್ನಂಗಿಲ್ಲ. ಬಟ್ ಏನಪ್ಪ ಅದು ಕೆಲವೊಂದು ನ್ಯೂನತೆಯನ್ನು ಕಂಡು ಬರೋದು ನಾಳೆ. ಅದು ಸ್ವಲ್ಪ ನಾವು ಆದಷ್ಟು ತಮಗೆ ಒತ್ತಾಯ ಏನು ಹೇಳ್ತಾ ಇದ್ದೇನೆಂದರೆ ಆದಷ್ಟು ಪ್ರಮಾಣಿತ ಬೀಜ ತಗೊಳ್ಳಿ ಅಂತ. ಅಂದರೆ ಕೆಲವೊಮ್ಮೆ ಈಗ ಪ್ರಮಾಣೀಕೃತ ಬೀಜಗಳು ಸಿಗೋದಿಲ್ಲ, ಆ ಸಮಯದೊಳಗೆ ಈ ನಂಬಿಕೆ ಬೀಜಗಳು ನಮಗೆ ನಂಬಿಕೆಗೆ ಅರ್ಹ ಅಂತ ಹೇಳ್ತೀರಿ, ಅವುಗಳನ್ನು ಉಪಯೋಗ ಮಾಡ್ಬೋದು ಮಾಡ್ಬೋದು. ಇನ್ನೊಂದೇನ್ರಿ ಡಾಕ್ಟರ್ ಮಲ್ಲಿಕಾರ್ಜುನ ಕುರ್ಡಿಕೇರಿ ಅವರೇ, ತಾವು ಅಂದರೆ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಹೇಳ್ರಿ, ಇವತ್ತು ನಮ್ಮ ರೈತ ಬಾಂಧವರು ವಿಚಾರ ಮಾಡೋದು ಹಂಗಂದ್ರೆ ನಾವು ಯಾಕೆ ಇನ್ನೊಬ್ರು ತಗೊಳ್ಳೋಣಪ್ಪ, ನಮ್ಮ ಹೊಲದಾಗ ನಮ್ಮ ಬೀಜ ಅದಾವಲ್ಲ, ರೈತರ ಬೀಜಗಳಾದವು ಅವನ್ನ ನಾವು ಉಪಯೋಗ ಮಾಡ್ತೀವಿ ಅಂತ ಅಂತಾರೆ. ಇದು ಇವತ್ತಲ್ಲರಿ ಸರ್, ಮೊದಲಿಂದ ಪ್ರಾಚೀನ ಕಾಲದಿಂದ ರೈತ ತನ್ನ ಆಹಾರ ಬೆಳೆ ಏನು ಬೆಳೀತಿದ್ದಲ್ಲ ಅದರ ಒಳ್ಳೆಯ ಒಂದು ತೆನೆ ಹಿಡಿದು ಅದನ್ನು ಬೀಜ ಸಂಗ್ರಹಿಸಿ ತನ್ನ ಹೊಲದಾಗೂ ಬಿತ್ತಾಕೋಗಲಿ ಅಥವಾ ನೆರೆಯವರಿಗೆ ಸಹಿತ ಬಿತ್ತಾಕೊಳ್ಳಿ, ಇದಕ್ಕೆ ನಾವು ರೈತರ ಬೀಜ ಅಂತೇವೆ. ಇದಕ್ಕೆ ಯಾವುದೇ ಒಂದು ನಮಗೆ ಒಂದು ಇದಿರಂಗಿಲ್ಲ, ಇನ್ನು ಪ್ರಮಾಣಿತ ಲೇಬಲ್ ಇರೋಂಗಿಲ್ಲ, ಯಾವುದೇ ಚೀಟಿ ಇರೋಂಗಿಲ್ಲ, ಪ್ರಮಾಣೀಕರಿಸಿದಾಗಿರಲ್ಲ ಅಥವಾ ಅದನ್ನ ಟೆಸ್ಟ್ ಮಾಡಿರಂಗಿಲ್ಲ. ಇದಕ್ಕೇನಪ್ಪ ಅಂದರೆ ಕೇವಲ ರೈತರ ಒಂದು ನಂಬಿಕೆ ಮೇಲೆ ಅದು ಮಾರಾಟ ಕೊಡ್ತಾರೆ, ಅದನ್ನು ನಾವು ತೊಗೊಂಡು ರೈತರು ತೊಗೊಂಡು ಮಾಡ ಬಿತ್ತಲಿಕ್ಕೆ ಅದು ಉಪಯೋಗಿಸ್ತಾ ಇದು ಇವತ್ತಿನ ಮಾಡ್ತಾ ಇದ್ದಾರೆ. ಅದು ಇದು ಸ್ವ ಪರಾಗಸ್ಪರ್ಶದ ಒಂದು ಒಂದು ಬೆಳೆಗಳಲ್ಲಿ ಮಾತ್ರ ಇದು ಮಾಡಬಹುದು, ಆದರೆ ಹೈಬ್ರಿಡಲ್ಲಿ ಮಾಡೋಕ್ಕಾಗೋದಿಲ್ಲ. ಹೈಬ್ರಿಡಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆ ಥರ ಇಲ್ಲಿ ನಾವು ಫಾಲೋ ಮಾಡಿದ್ದೀವಿ ಅಂತಂದರೆ ಬಂದಂಥ ಬೀಜ ನಾವು ಆಹಾರಧಾನ್ಯ ನಾವು ಹೈಬ್ರಿಡ್ ಮಾಡ್ತೀವಿ, ಆ ಬೀಜ ನಾವು ಬಿತ್ತಿದರೆ ಅದು ಪೈರು ಸರಿ ಇರೋಂಗಿಲ್ಲ, ಅದರಲ್ಲಿ ಏನು ಶುದ್ಧತೆ ಒಟ್ಟೆ ಇರೋಂಗಿಲ್ಲ. ಅಂದ್ರೆ 50% ತಂದೆ ತಾಯಿ ಹೋಗಿರ್ತೈತಿ, ಇನ್ನು 50% ಹೈಬ್ರಿಡ್ ಇತ್ತು, ಅದಕ್ಕೆ ಪೈರು ಏಕರೂಪವಾಗಿ ಬೆಳೆಯಂಗಿಲ್ಲ. ಸೊ ಅಲ್ಲಿ ಅನು ಶುದ್ಧತೆ ಇರೋಂಗಿಲ್ಲ, ತಳಿ ಶುದ್ಧತೆ ಅಂತ ಇರೋದೇ ಇಲ್ಲ. ಅದು ನಂಬಿಗೆಸ್ತ ರೈತ ಮೊದಲು ಪ್ರಮಾಣಿತ ಬೀಜ ತೊಗೊಂಡು ಬಿತ್ತಿರ್ತಾನೆ, ಅವ ತನ್ನ ಹೊಲದಾಗ 2-3 ವರ್ಷ ಬೆಳೆದಿರ್ತಾನೆ ಇಲ್ಲ ಅನ್ನಂಗಿಲ್ಲ. ಆ ಬೀಜ ನಾವು ನಮಗೆ ಮೇಲೆ ತಗೋಬೇಕಾಗ್ತದೆ ಅಷ್ಟೇ, 3-4 ವರ್ಷ ಅಷ್ಟು ತಾನು ಬೆಳೆದಿರ್ತಾನೆ ಇಲ್ಲ ಅನ್ನಂಗಿಲ್ಲ. ಬಟ್ ಇದು ನಿಖರವಾಗಿ ಅದು ನಾವು ಹೇಳೋಕ್ಕಾಗೋದಿಲ್ಲ, ಓನ್ಲಿ ರಿಸ್ಕ್ ಇದೆ ಇದರಲ್ಲಿ. ರೈತ ಬಾಂಧವರು ಖರೀದಿ ಮಾಡೋ ಲಾಸ್ ಆದರೆ ಸರ್ಕಾರದವ್ರು ಪರಿಹಾರ ಕೊಡೋಕ್ಕಾಗೋದಿಲ್ಲ. ಇದೊಂದು ಆದಷ್ಟು ತಾವು ಹೇಳೋದೇನೆಂದ್ರೆ ಪ್ರಮಾಣೀಕೃತ ಬೀಜಗಳನ್ನು ಪಡೆಯೋದು ಬಹಳ ಮುಖ್ಯ. ಈಗ ಹೈಬ್ರಿಡ್ ಈ ಬೀಜಗಳ ಕುರಿತಂತೆ ಪ್ರಮಾಣೀಕೃತ ಬೀಜಗಳನ್ನ ತಗೊಳ್ಬೇಕು. ಹೈಬ್ರಿಡ್ ನೀವು ಎಲ್ಲರ ಮತ್ತೇನು ಅದ್ರಾಗ ಹೈಬ್ರಿಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಮಾಡೋಕ್ಕಾಗಲ್ಲ. ಪ್ರತಿ ವರ್ಷನೂ ನೀವು ಹೊಸ ಬೀಜ ತಗೊಂಡು ಹೈಬ್ರಿಡ್ ತಗೊಂಡು ಹೈಬ್ರಿಡ್ ಬೀಜ ತಗೊಂಡು ಬಿತ್ತಬೇಕಾಗ್ತದೆ. ಡಾಕ್ಟರ್ ಕುರ್ಡಿಕೇರಿ ಅವ್ರಿಗೆ ನೀವು ಹೇಳ್ತಾ ಇದ್ರಿ, ಈಗ ಈ ಬೀಜ ಲಾಟ್ ನಂಬರ್ ಒಂದು ಬರ್ತದೆ ಅದ್ರಾಗ, ಈಗ ಲಾಟ್ ನಂಬರ್ ಏನದು ಅದ್ರ ಬಗ್ಗೆ? ಯಾಕಂದ್ರೆ ಎಷ್ಟೋ ಸಲ ಈಗ ನಮ್ಮ ರೈತ ಬಾಂಧವ್ರು ಏನು ಮಾಡ್ತಾರೆ, ಏ ಯಾವ್ದಾರು ಬೀಜ ಸಿಕ್ಕರೆ ಸಾಕಪ್ಪ ಅಂತಂದ ಹಂಗಲ್ಲ, ಆ ಲಾಟ್ ನಂಬರ್ ನೋಡ್ಬೇಕು, ಅದರಲ್ಲಿ ಎಲ್ಲ ಇತಿಹಾಸ ಇರ್ತದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಇಲ್ಲಿ ಇದು ಲಾಟ್ ನಂಬರ್ ಅಂತ ಒಂದು ಅಂಕಿ ಕೊಟ್ಟಿರ್ತಾರೆ, ಅದು 5 ಭಾಗ ಇರ್ತದೆ ಸರ್. ಅದು ಇಂಗ್ಲೀಷ್ ಅಲ್ಲಿ ಬರ್ತದೆ JAN ಅಂತ ತಿಳ್ಕೊಳ್ಳಿ. JAN ಅಂದ್ರೆ ಇಂಗ್ಲಿಷ್ ಅಲ್ಲಿ ಜನವರಿ ತಿಂಗಳ ಅಂತ ತಿಳ್ಕೋಬೇಕು. -22 ಅಂತ ಇರ್ತದೆ, ಅಂದ್ರೆ 22ನೇ ವರ್ಷ. ಈ ಬೀಜವನ್ನು 22ನೇ ಜನವರಿ ತಿಂಗಳು 22ನೇ ವರ್ಷದಲ್ಲಿ ಉತ್ಪಾದಿಸಲಾಗಿದೆ ಅಂತ ತೋರಿಸ್ತದೆ. ಮುಂದೆ -10 ಅಂತ ಇರುತ್ತೆ, ಅದು ಯಾವ ರಾಜ್ಯದ್ದು ತೋರಿಸ್ತದೆ? ನಮ್ಮ ಕರ್ನಾಟಕ ರಾಜ್ಯದ 10 ಅಂತ ಕೊಟ್ಟಿದ್ದೀವಿ ನಾವು, ಇದು ಕೋಡ್ ನಂಬರು. ನಮ್ಮ ರಾಜ್ಯಕ್ಕೆ 10 ಇದೆ. ಇನ್ನೊಂದು -12 ಅಂತ ಬರ್ತೀವಿ ನಾವು. -12 ಅಂತಂದ್ರೆ ಅದು ಯಾವ ಬೀಜ ಸಂಸ್ಕರಣಾ ಕೇಂದ್ರದಲ್ಲಿ ಸಂಸ್ಕರಿಸಿದೆ ಅಂತ ತೋರಿಸುತ್ತೆ, ಅಂದರೆ ಸಂಸ್ಕರಣಾ ಕೇಂದ್ರ ತೋರಿಸ್ತದೆ. ಇನ್ನೊಂದು -E ಅಂತ ಬರ್ತದೆ, ಇದು ಈ ಏನು ಇಂಗ್ಲೀಷಲ್ಲಿ ಇದೆಯಲ್ಲ, ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತೆ ಇದೆ, ಅಂದರೆ ಬೇರೆ ರಾಜ್ಯದ ABCD ಅಂತ ಕೊಡೋದಿಲ್ಲ. ಅಂದರೆ ಈ ಎಂದು ಈ ಇಂಗ್ಲೀಷಲ್ಲಿ ಈ ಏನಿದೆಯಲ್ಲ, ಇದು ಯಾವ ಕರ್ನಾಟಕ ರಾಜ್ಯ ಬೀಜ ನಮ್ಮ ಪ್ರಮಾಣೀಕರಣ ಸಂಸ್ಥೆ ಇಲ್ಲ, ಆ ಕಚೇರಿಯೇ ಒಂದು ಇಂಡಿಕೇಷನ್ ಕೊಡ್ತಾ ಅಥವಾ ಅದರ ಹೆಸರು ಕೊಡ್ತಾ ಇದೆ. ಮುಂದೆ ಲಾಸ್ಟಿಗೆ 100 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು ನಂಬರು, ಅವೇನು ತೋರಿಸ್ಬೋದು, ಯಾರು ಉತ್ಪಾದನೆ ಮಾಡಿದ್ದಾರೆ, ಯಾರು ರಿಜಿಸ್ಟರ್ ಮಾಡಿರ್ತಲ್ಲ ಪ್ರಮಾಣೀಕರಣ ಸಂಸ್ಥೆಯಲ್ಲಿ, ಅವ್ರ ಹೆಸರು ತೋರಿಸ್ತಾರೆ. ಅಂದರೆ ನಾವು ಹಿನ್ನೆಲೆ ತೆಗಿಬೋದು, ಈ ಒಂದು ಬೀಜ ನಿಮ್ಮಲ್ಲಿ ಕೈ ಹಾಸಿ ನೀವು ಪರ್ಚೇಸ್ ಮಾಡಿದ್ಮೇಲೆ ಈ ಲಾಟ್ ನಂಬರ್ ನೋಡಿ, ಎಲ್ಲಿ ಉತ್ಪಾದನೆ ಆಗಿದೆ, ಯಾವ ವರ್ಷ ಉತ್ಪಾದನೆ ಇದೆ, ಯಾವ ರಾಜ್ಯದಲ್ಲಿ ಆಗಿದೆ, ಯಾವ ಕೇಂದ್ರದ ಸಂಸ್ಕರಣೆ, ಇಷ್ಟೊಂದು ಮಾಹಿತಿ ಸಿಕ್ತಂದ್ರೆ ನಾಳೆ ಒಂದು ಯಾವುದೋ ಒಂದು ಅವಿಶ್ವಾಸವಂತ ಬೀಜ ಸರಿ ಇದ್ದಿಲ್ಲ ಅಂದಾಗ ಅದನ್ನು ನಾವು ಎಲ್ಲಿ ಉತ್ಪಾದನೆ ಆಗಿದೆ ಇಷ್ಟು ತೆಗೆದ್ರೆ ಅವ್ರನ್ನ ನಾವು ಹಿಡಿಯಬಹುದಾಗುತ್ತೆ. ಯಾರು ಉತ್ಪಾದನೆ ಮಾಡಲ್ಲ ಅವ್ರನ್ನ ನಾವು ಹಿಡಿದು ಕಾನೂನಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟು ರೈತರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ನಮ್ಗೆ ಸಿಗ್ತಾ ಇದೆ ಈ ಒಂದು ಲಾಟ್ ನಂಬರ್ದಿಂದ. ಅದಕ್ಕೆ ಇದನ್ನು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ಬೀಜ ಪ್ರಮಾಣೀಕೃತ ಬೀಜ ಅಥವಾ ಯಾವುದೇ ಒಂದು ಹಸಿರು ಚೀಟಿ ಬೀಜ ತೊಗೊಂಡಾಗ ಒಂದು ಇಲ್ಲೇ ನಾವು ತಿಳ್ಕೊಬೇಕಂತಂದರೆ, ಬೀಜ ಖರೀದಿ ಮಾಡಿದ ಮೇಲೆ

ರಕ್ಷಣೆ ಧರಿಸಬೇಕಾದರೆ ತನ್ನ ಸ್ತ್ರೀಯರಲ್ಲದೆ ಪರ ಸ್ತ್ರೀಯರಿಗೆ ಬಹಳ ಚಾಚರಣೆ ಅಂತ ಭಕ್ತನಾದರೆ ಬಹಳಲ್ಲಿ ರುದ್ರಾಕ್ಷಣೆ ಧರಿಸಬಹುದು. ಹಸ್ತದಲ್ಲಿ ರುದ್ರಾಕ್ಷಣೆ ಧರಿಸಬೇಕಾದರೆ ಜಂಗಮಕ್ಕೆ ಭೋಜನ, ಲಿಂಗಕ್ಕೆ ವಸ್ತ್ರ, ಹೊತ್ತು ಹತ್ತಿಗೋ ನೀಡು ಮಾಡುವಂತ ಭಕ್ತನಾದರೆ ಹಸ್ತದಲ್ಲಿ ರುದ್ರಾಕ್ಷಣೆ ಧರಿಸಬಹುದು. ಇದನ್ನು ತಿಳಿಯದ ರುದ್ರಾಕ್ಷಣೆ ಧರಿಸಿದರೆ ಊರವರೆಗಿನ ಕಂಬರ ಕಾಲಿಗೆ ಗೆಜ್ಜೆ ಕಟ್ಟಿದಂತ ಇದೆಯಾ ದೇವ ಕಂಡೇರ ಗಂಡ ನವ ಬ್ರಹ್ಮನಿಗೆ ಮೇಲಾಗಿರುವ ದಕ್ಷ ಬ್ರಹ್ಮನ ಸೆರವುದು. ನಮ್ಮಪ್ಪ ವಾಡ ಒಂದಿಗ ಬಂಟು ಹಿಂದೆಗೆಲ್ಲ ಬಂದು ಹೇಳುವು ತೊಳೆ ನೀನೆ ಗಂಡ ಕಡೆ ಕಡೆ ತನ್ನ ಸ್ತ್ರೀಯರಲ್ಲದೆ ಪರಸ್ತ್ರೀಯರಿಗೆ ಬಹಳ ಚಾಚರಣೆ ಅಂತ ಭಕ್ತನಾದರೆ ರುದ್ರಾಕ್ಷನ ಧರಿಸಬಹುದು. ಹಸ್ತದಲ್ಲಿ ರುದ್ರಾಕ್ಷನ ಧರಿಸಬೇಕಾದರೆ ಸಂಗಮಕ್ಕೆ ಭೋಜನ, ಲಿಂಗಕ್ಕೆ ವಸ್ತ್ರ, ಹೊತ್ತು ಹತ್ತಿಗೋ ನೀಡು ಮಾಡುವಂತ ಭಕ್ತನಾದರೆ ಹಸ್ತದಲ್ಲಿ ರುದ್ರಾಕ್ಷನ ಧರಿಸಬಹುದು. ಇದನ್ನು ತಿಳಿಯದ ರುದ್ರಾಕ್ಷನ ಧರಿಸಿದ್ರೆ ಊರವರೆಗಿನ